ಇಂದು ಸಾವಯವ ಕೃಷಿಗೆ ಹೆಚ್ಚಿನ ಆದ್ಯತೆ ನೀಡಬೇಕಾಗಿದೆ. ಬೇವು ರೈತನಿಗೆ ಪ್ರಕೃತಿಯ ವರದಾನವಾಗಿದೆ. ಇದನ್ನು ಏಷ್ಯಾ, ಆಫ್ರಿಕಾ ಖಂಡಗಳನ್ನೊಳಗೊಂಡ ಜಗತ್ತಿನ ಸುಮಾರು 50 ದೇಶಗಳಲ್ಲಿ ಬೆಳೆಯಲಾಗುತ್ತಿದೆ. ಸಾವಯವವಾಗಿ ಉತ್ಪಾದಿಸಿದ ಉತ್ಪನ್ನಗಳ ಬೇಡಿಕೆ ಹೆಚ್ಚಾಗುತ್ತಿರುವ ಈ ಸಂದರ್ಭದಲ್ಲಿ ಈ ಸಸ್ಯದ ಪ್ರಾಮುಖ್ಯ ದಿನೇ ದಿನೇ ಹೆಚ್ಚಾಗುತ್ತಿದೆ. ಇದು ಕೃಷಿಯಲ್ಲಿ ತಲೆ ಎತ್ತಿ ನಿಂತಿರುವ ಸುಮಾರು 413 ಜಾತಿಯ ಕೀಟಗಳನ್ನು ನಿಗ್ರಹಿಸೋದಲ್ಲದೆ ಅನೇಕ ಶಿಲೀಂಧ್ರ, ಜಂತು ಮತ್ತು ದುಂಡಾಣುಗಳನ್ನು ಕೂಡ ನಿಯಂತ್ರಿಸುತ್ತದೆ. ಈ ಗಿಡದಿಂದ ತಯಾರಿಸಿದ ಕೀಟನಾಶಕ ಕಡಿಮೆ ಖರ್ಚು ಹೊಂದಿದ್ದು ದುಷ್ಪರಿಣಾಮರಹಿತ ಸುಸ್ಥಿರ ಕೃಷಿಗೆ ವರದಾನವಾಗಿದೆ. ಆಹಾರ ಹಾಗೂ ಆರೋಗ್ಯ ರಕ್ಷಣೆಯಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತಿದೆ. ಬೇವಿನ ಪ್ರತಿಯೊಂದು ಭಾಗವು ವಿಷಕಾರಿಯಾಗಿದ್ದರೂ ಬೇವಿನ ಬೀಜ ಅತಿ ವಿಷಕಾರಿ. ಶತಮಾನಗಳ ಹಿಂದಿನಿಂದ ಮತ್ತು ಈಗಲೂ ರೈತರು ಬೇವಿನ ಬೀಜ ಮತ್ತು ಎಲೆಗಳಿಂದ ಕಷಾಯ ತೆಗೆದು ಬೆಳೆಗಳನ್ನು ಕೀಟ ಮತ್ತು ಪೀಡೆಗಳಿಂದ ರಕ್ಷಣೆ ಮಾಡಿಕೊಳ್ತಾ ಇದ್ದಾರೆ. ಒಣಗಿದ ಎಲೆಗಳನ್ನು ದಾಸ್ತಾನು ಪೀಡೆಗಳಿಂದ ಕಾಪಾಡಲು ಬಳಸಲಾಗ್ತಾ ಇದೆ. ಬೇವಿನ ಎಣ್ಣೆ ತೆಗೆದ ಹಿಂಡಿಯನ್ನು ಭೂಮಿಗೆ ಹಾಕಿ ಜಂತುಹುಳು, ಗೆದ್ದಲು ಮತ್ತು ಗೊಣ್ಣೆ ಹುಳುಗಳನ್ನು ನಿಯಂತ್ರಣ ಮಾಡಲಾಗ್ತಾ ಇದೆ. ಬೇವಿನಲ್ಲಿರುವ ವಿಷವಸ್ತುಗಳು ಕೀಟಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತವೆ. ಈ ರಾಸಾಯನಿಕ ವಸ್ತುಗಳು ಕೀಟದಲ್ಲಿರುವುದರಿಂದ ಕೀಟದ ರೂಪ ಪರಿವರ್ತನೆಯಲ್ಲಿ ಅಡ್ಡಿ ಆತಂಕಗಳುಂಟಾಗಿ ಕೀಟ ಸಾಯ್ತದೆ. ಬೇವಿನ 1 ಗ್ರಾಂ ಬೀಜದಲ್ಲಿ ಸುಮಾರು 2-4 ಮಿಲಿಗ್ರಾಂ ಅಜಾಡಿರೆಕ್ಟಿನ್ ಇರುತ್ತದೆ. ಇದರಲ್ಲಿರುವಂಥ ಈ ವಿಷವಸ್ತುಗಳು ಕೀಟಗಳು ಆಹಾರ ಸೇವಿಸೋದನ್ನು ತಡೆಗಟ್ಟಿ ಸಾಯುವಂತೆ ಮಾಡ್ತವೆ. ನಿಂಬಿಡನ್ ಮತ್ತು ನಿಂಬಿನ್ ವಿಷವಸ್ತು ಬೇವಿನ ಬೀಜದಲ್ಲಿ 2%. ಈ ರಾಸಾಯನಿಕ ವಸ್ತುಗಳು ನಂಜಾಣು ರೋಗವನ್ನು ತಡೆಗಟ್ಟುವಂಥ ಶಕ್ತಿಯನ್ನು ಹೊಂದಿವೆ. ಸಾಮಾನ್ಯವಾಗಿ 5% ಬೇವಿನ ಬೀಜದ ಕಷಾಯವನ್ನು ಬೆಳೆಗೆ ಸಿಂಪರಣೆ ಮಾಡಿ ಪೀಡೆಗಳನ್ನು ನಿಯಂತ್ರಣ ಮಾಡಬಹುದು. 1 ಹೆಕ್ಟೇರ್ಗೆ ಬೇಕಾಗುವಂಥ ಬೇವು ಮೂಲ ಕೀಟನಾಶಕ ತಯಾರಿಸಲಿಕ್ಕೆ 25-30 ಕಿಲೋಗ್ರಾಂ ಬೀಜವನ್ನು ಕುಟ್ಟಿ ಪುಡಿ ಮಾಡಿ ಬಟ್ಟೆ ಚೀಲದಲ್ಲಿ ಹಾಕಿ ನೀರಿನಲ್ಲಿ 1 ರಾತ್ರಿ ನೆನೆಸಬೇಕು. ಮಾರನೇ ದಿವಸ ಹೀಗೆ ನೆನೆಸಿದ ಬೇವಿನ ಬೀಜದ ಪುಡಿಯನ್ನು ಚೆನ್ನಾಗಿ ಹಿಂಡಿ ದ್ರಾವಣವನ್ನು ತೆಗಿಬೇಕು. ಈ ದ್ರಾವಣಕ್ಕೆ ನೀರು ಸೇರಿಸಿ ಸುಮಾರು 500-1,000 ಲೀಟರ್ ದ್ರಾವಣ ಮಾಡಿ ಬೇವಿನೆಣ್ಣೆ ಕರಗಲಿಕ್ಕೆ ಸುಮಾರು 250-500 ಗ್ರಾಂ ಸಾಬೂನಿನ ಪುಡಿಯನ್ನು ಬೆರೆಸಿ ಸಿಂಪರಣೆಗೆ ಬಳಸಬೇಕು. ಕೃಷಿವಾರ್ತೆ ಇದುವರೆಗೆ ಪ್ರಸಾರವಾಯಿತು. ಈಗ ಕೇಳಿ ದೊಡ್ಡಾಟ, ಅರ್ಜುನ ಬಬ್ರುವಾನರ ಕಾಳಗ. ಪ್ರಸ್ತುತಪಡಿಸುತ್ತಾರೆ ಹಿಡಿಗೊಂಡಿದ ವೀರಯ್ಯ ಬಸವಣ್ಣಯ್ಯ ಹಿರಿಮಠ್ ಮತ್ತು ಸಂಗಡಿಗರು. ಹರೇ ಹರೇ ಹರೇ ಹರೇ ಚಹಪ್ಪ ಸ್ವಾಹ. ಮಾಲ್ದಾರ್ ಧ್ವನಿ ಆಗಲಿಕ್ಕೆ ಕಾರಣವೇನು? ರಾಜಾದಿರಾಜ್ ಬಬ್ರುವಾನ್ ಮಹಾರಾಜ್, ಸದರಿನ ವರದ್ವಾರದಲ್ಲಿ ಕುದುರೆ ಬಂದಿರುತ್ತದೆ ಮಹಾನ್. ಎಲೈ ಸುಬುದ್ದಿ, ಕುದುರೆ ಬಂದಿದೆ ಎಂದು ಸೇವಕನು ಒದರೆ ಒದರುತ್ತಾನೆ, ಅದರ ವಿಚಾರವೇನು ಅವಲೋಕಿಸು. ಹೌದೌದು ಪೃಥ್ವಿಪಾಲ, ಆ ಭೃತ್ಯನು ಬಿತ್ತರಿಸಿದ್ದು ಸತ್ಯವಾದ ಮಾತು. ಈ ಉತ್ತಮವಾಜಿಯನ್ನು ಈ ಧಾತ್ರಿಯಲ್ಲಿ ಯಮಪುತ್ರನಾದ ಧರ್ಮರಾಜನು ತನ್ನ ಗೋತ್ರ ಹತ್ಯಕ್ಕಾಗಿ ಈ ಧಾತ್ರಿಯ ಮೇಲೆ ಬಿಟ್ಟಿದ್ದಾನೆ. ಮತ್ತು ಇದರ ಬೆನ್ನತ್ತಿ ಸುತ್ರಾಮ ಪುತ್ರನಾದ ಪಾರ್ಥನು ಬಂದಿರುತ್ತಾನೆ. ಈ ಲಲಾಟದಲ್ಲಿರುವ ವಿಚಿತ್ರವಾದ ಪತ್ರದ ಮೇಲಿಂದ ಗೊತ್ತಾಗುತ್ತದೆ. ಇದನ್ನು ಕಟ್ಟಿಸುವಿರು, ಹೊರಗೆ ಅಟ್ಟಿಸುವಿರು, ತಟ್ಟನೆ ಅಪ್ಪಣೆ ಆಗಬೇಕು ಮಹಾನ್. ಕಟ್ಟನೆ ಎಷ್ಟು ಮಾತ್ರಕ್ಕೂ ಬಿಡಲಿಕ್ಕಿಲ್ಲ. ಆ ಮಂಡಗೇಡಿ ಧರ್ಮರಾಜನ ಬೀಸಾಟವೇನು? ನನ್ನ ಮಕರಾಟಿಕೆಯಲ್ಲಿದ್ದ ಈ ಘಾಟವಾದ ತೋಳ ಚೀಟಿಯ ಉಪರಾಟಿಕೆಯಲ್ಲಿ ಈ ಕೀಟಕನಾದ ಕಿರೀಟಿಯ ಕಾಟವು ಎಷ್ಟು ಸಾಗಲಿಕ್ಕಿಲ್ಲ. ಬೇಗನೆ ಒಂದು ಕೀಟಕವಾದ ಘಾಟವನ್ನು ಬಡಿದು ಒಳ್ಳೆಯ ಲಾಟವಾದ ಹಗ್ಗದಿಂದ ಇದರ ಸೋಟಿಯನ್ನು ಬಿಗಿದು ಆ ಕೋಟೆಯಲ್ಲಿ ಕಟ್ಟಿಬಿಡಲೈ ಭಟರ್ರೆ. ಎಲೈ ಸುಬುದಿ, ಇವತ್ತಿನ ದಿವಸ ಮಧ್ಯರಾತ್ರಿವರೆಗಾದರೂ ಸಭೆಯಲ್ಲಿ ಇದ್ದು ಯಾವತ್ತೂ ಸೈನ್ಯವನ್ನು ಸಿದ್ಧ ಮಾಡಿದರೆ ಮುಂಜಾನೆ ಎದ್ದ ಕೂಡಲೇ ಯುದ್ಧಕ್ಕೆ ಹೋಗುವುದು ಸಿದ್ಧವಾಗುತ್ತದೆ. ಸದ್ವೀರದ ಗದ್ದಲವನ್ನು ಸೇರಿಸಿ ಸಿದ್ಧತೆ ಪಡಿಸುವ ಉದ್ಯೋಗವನ್ನು ನಡೆಸು. ರಾಜಾದಿರಾಜ್ ಬಬ್ರುವಾನ್ ಮಹಾರಾಜ್, ಬಾದಾರ್ ಪ್ರತಿಧ್ವನಿ ಆಗಲಿಕ್ಕೆ ಕಾರಣವೇನು? ಚಿತ್ರಾಂಗದ ತಾಯಮ್ಮನವರ ಆಗಮನವಾಗಿರುತ್ತದೆ. ಆಹಾ, ಇಂಥ ಕಾರ್ ಗತ್ತಲೆಯಲ್ಲಿ ಬರುವಂತಹ ಮಹತ್ ಕಾರ್ಯವೇನು ಬಂತು? ನಮ್ಮ ಹೆತ್ತಮ್ಮನಿಗೆ ಸ್ವಲ್ಪ ಆದರೂ ಗೊತ್ತಿಲ್ಲ. ನಾನು ಇವತ್ತಿನ ಸಭೆಯಲ್ಲಿ ಹೊತ್ತು ಮಾಡಿದ ನಿಮಿತ್ತವಾಗಿ ಚಿತ್ರದಲ್ಲಿ ಸೈರಣಿಯಾಗದ ಪ್ರಯುಕ್ತ ಬಂದರೂ ಬಂದಿರಬಹುದು. ಉತ್ತಮ ಆಯಿತು, ಒತ್ತಡದಿಂದ ಒಳಗೆ ಬರಮಾಡುವಂಥವನಾಗು. ಪಾದಕ್ಕೆ ವಂದನೆ ಮಾಡುತ್ತೇನೆ. ಕಂದ, ನಿನಗೆ ಆನಂದವಾಗಲಿ, ಮೇಲೆ ಕೆದ್ದೇಳುವಂತವನಾಗು. ಯಾಕಾಗಲಲ್ಲದು? ಹೇ ಹೆಡದವನೇ, ಈ ನಡು ಇರುಳಿನಲ್ಲಿ ಎಡವುತ್ತ ಕೆಡವುತ್ತ ಅಡರಾಶಿ ಬರುವಂತ ಗೊಡವೆ ಏನು ಬಿತ್ತು? ಅಡುಗೆ ಮಾಡುವ ಗೌಡಿಯರು ನಿನ್ನ ಮಾತನ್ನು ನಡೆಸಲಿಲ್ಲವು, ಅಥವಾ ಷಡುರಸಾನ್ನವನ್ನು ನಿನ್ನೆಡೆಯವಳು ಬಡಿಸಲಿಲ್ಲವು, ಹಾಗೂ ಪರಮಡದಿಯರಾರಾದರೂ ಸರಸದಿಂದ ನಿಮ್ಮನ್ನು ನುಡಿಸಲಿಲ್ಲವು. ಗಡಬಡಿಸಿ ಕಾಲ್ನಡಿಗೆಯಿಂದ ಇಲ್ಲಿಗೆ ಬಂದದ್ದು ಗುಡವೇನು? ತಡ ಮಾಡದೆ ನುಡಿರಿ. ಹೇ ತಾಯಮ್ಮ, ನಿಮ್ಮ ಅಡಿಗಳ ಸಾಕ್ಷಿಯಾಗಿ ಅದನ್ನು ನಡೆಸಿಕೊಡುತ್ತೇನೆ. ಅಪ್ಪ ಕಡುಗಲಿಯಾದ ಬಬ್ರುವಾಹನ, ಮನೆಯಲ್ಲಿ ಗೌಡಿಯರಾದರೂ ನನ್ನ ಹೇಳಿಕೆಯಂತೆ ನಡೆದು ಸಡುರಸಾನವನ್ನು ಬಡಿಸೇ ಬಡಿಸುತ್ತಾರೆ, ಮತ್ತು ಪರಮಡದಿಯರಾದರೂ ನನ್ನ ಒಳ್ಳೆಯತನವನ್ನು ನಡೆಸೇ ನಡೆಸುತ್ತಾರೆ. ಪರಂತು ಈ ನಡು ಇರುಳಿನಲ್ಲಿ ಅಡರಾಸಿ ಬರುವಂತ ಗೊಡವೆಯನ್ನು ಬಿತ್ತಂದರೆ ಅದು ಏನಿರುವುದು? ಈ ಸಡಗರವಾದ ಸಭೆಯಲ್ಲಿ ನಡೆದಿರುವ ಗಡಬಡಿಯ ಗದ್ದಲ ದೃಢವಾಗಿ ನನ್ನ ಕರ್ಣಕ್ಕೆ ಬಡಿದು ಎದೆ ಒಡಿದು ಎನ್ನ ಹೊಡೆದೊಡೆಲು ಕಡಿದು ಕಡು ಇರುಳೆಂದರೂ ತಡೆಯದೆ ಗಡಬಡಿಸಿ ಅಡರಾಸಿ ಕಾಲ್ನಡಿಗೆಯಿಂದ ಇಲ್ಲಿಗೆ ಬಂದಿದ್ದೇನೆ. ವತ್ಸ, ಏನಿದು ಇವತ್ತಿನ ಉತ್ಸಾಹ? ಈ ತತ್ಸಮಯದಲ್ಲಿ ಹಸ್ತಿ ಹಯಗಳನ್ನು ದುಸ್ತರವಾದ ಸೇನೆಯನ್ನು ಅಸ್ತವ್ಯಸ್ತವಾಗದಂತೆ ರಥಪತಾಕೆಗಳನ್ನು ಸವಿಸ್ತಾರ ಮಾಡಿರುವ ಮಸ್ತೈದಿಯ ಪ್ರಸ್ತಾವನೆಯನ್ನು ವಿಸ್ತರಿಸಬೇಕು ಕಂದ. ಸವಿಸ್ತಾರವಾಗಿ ನನಗಿಂದ ಹೇ ಮಾತೇ ಹೇಳುತ್ತೇನೆ ಕೇಳುವಂತವರಾಗಿ. ಅದೇನಿರುವುದು ಹೇಳುವಂತವರಾಗಿ. Bye. ಸ್ಪಷ್ಟವಾಗಿ ಲಾಲಿಸಮ್ಮ. ಅದೇನಿರುವುದು ಹೇಳು ಕಂದ. ಅದು ಏನೆಂದರೆ, ಅದೇನು ಈ ಸೃಷ್ಟಿಯಲ್ಲಿರುವ 56 ರಾಷ್ಟ್ರಗಳ ಪೈಕಿ ಯಾವುದೋ ಒಂದು ಪಟ್ಟಣದರಸು ಯುಧಿಷ್ಠರನಂತೆ. ಆ ಯುಧಿಷ್ಠರನು ತನ್ನ ಆಪ್ತೇಷ್ಟರನ್ನು ಕಷ್ಟಪಡಿಸಿದ ಕಠೋಗ್ರವಾದ ದೋಷವನ್ನು ಹಿಮ್ಮೆಟ್ಟಿಸುವುದರ ಸಲುವಾಗಿ ಒಂದು ಶ್ರೇಷ್ಠವಾದ ಅಶ್ವವನ್ನು ನೇಮಿಸಿ ತಾನು ಅಷ್ಟ ವಿದಾರ್ಥಿನ ನಿಷ್ಠೆಯಿಂದ ದೀಕ್ಷೆಯನ್ನು ಪಟ್ಟು ಅಷ್ಟೈಶ್ವರ್ಯದಿಂದ ಅಲಂಕಾರಗಳನ್ನು ಆ ಅಶ್ವಕ್ಕೆ ಇಟ್ಟು ಈ ಸೃಷ್ಟಿ ಮೇಲೆ ಬಿಟ್ಟು ಬಿಟ್ಟಿದ್ದಾನಂತಿ. ಹೇ ಮಾತೆ, ಹೇ ಕಂದ, ಇಷ್ಟೇ ಅಲ್ಲ, ಅದರ ಕಟ್ಟು ಕಾವಲಿಗೆ ಬೆನ್ನಟ್ಟಿ ಆ ಯುಧಿಷ್ಠರನ ಒಡ ಹುಟ್ಟಿದ ಕರಿಪಾರ್ಥನು ಅಟ್ಟಿಕೊಂಡು ಬಂದಿದ್ದಾನಂತಿ. ದಿಟ್ಟರಾದವರು ಈ ಕುದುರೆಯನ್ನು ಕಟ್ಟಬೇಕಂತಿ, ದಿಟ್ಟರಿಲ್ಲದವರು ಥಟ್ಟನೆ ಅಶ್ವವನ್ನು ಬಿಟ್ಟು ಕಪ್ಪು ಕಾಣಿಕೆಯನ್ನಿಟ್ಟು ಸಾಷ್ಟಾಂಗ ಬರಬೇಕಂತಿ. ಇಂಥ ಕಟುಗ್ರವಾದ ಪಟ್ಟಾವಳಿಯ ಪತ್ರವನ್ನು ದೃಷ್ಟಿಸಿದ ಕೂಡಲೇ ಅಮಮೋ ಎಲ್ಲ ಹೊಟ್ಟೆಗಳಿಗೆ ಬೆಂಕಿಯನ್ನು ಇಟ್ಟಂತಾಗಿ ಈ ಕುದುರೆಯನ್ನು ಕಟ್ಟಿಸಿದ್ದೇನೆ ಹೊರತು ಪರ್ತೇನು ವಿಶೇಷವಿಲ್ಲ. ರಾತ್ರಿ ಆಯಿತು, ನೀವು ಅರಮನೆಗೆ ಗಮನ ಮಾಡಬೇಕಮ್ಮ ಮಾತೆ. ಹಾಗಾದ್ರೆ ಮಗನೇ ಹೇಳುತ್ತೇನೆ, ಕೇಳುವಂತವನಾಗು. ಅದೇನಿರುವುದು ಹೇಳುವಂತವರಾಗಿ ಪಡೆದು ಮಾಸ ಮಾಸಗಳಲ್ಲಿ ಎಷ್ಟೋ ಆಯಾಸವನ್ನು ಪಡೆದು ನವಮಾಸ ತುಂಬಿ ನಿನ್ನನ್ನು ಹಡೆದು ಕೂಸಿರುವಾಗಿನಿಂದ ನಿನ್ನ ದ್ಯಾಸವನ್ನು ಹಿಡಿದು ಹಾಸಿ ಹೊಚ್ಚಿ ಕೇಶವನ ನಾಮೋಚ್ಚಾರಣೆಯಿಂದ ಪೋಷಿಸಿದ ಉಪಕಾರವನ್ನು ಲೇಸಾದರೂ ದ್ಯಾಸಕ್ಕೆ ತಾರದೆ ಕೂಸು ಎಂದಿರುವ ನಿನ್ನ ಸಾಹಸವನ್ನು ನೋಡಿ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಆದರೆ ಈ ದುಷ್ಟನಾದ ಬಬ್ರುವಾನನನ್ನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿಸಿ ಕಷ್ಟವನ್ನು ಕೊಟ್ಟೆಯ ಶಿವ ಶಿವ. ಅಪ್ಪ ಮಗನೇ, ಆ ದಾತ್ರೀಶರಾದ ಯಮಪುತ್ರ ಧರ್ಮರಾಜರು ಅವರ ಅನುಜಾತರಾದ ಸುತ್ರಾಮ ಪುತ್ರ ಪಾರ್ಥರಾಯರು ಪಿತೃರೆಂಬುವ ಗುರ್ತನ್ನು ಅರ್ಥಕೊಳ್ಳದೆ ಎಂತ ಅನರ್ಥ ಕಾರ್ಯವನ್ನು ಮಾಡಿದೆಯಪ್ಪ ಮಗನೇ. ಹೇ ಮಾತೆ, ನಿಮ್ಮ ಮಾತನ್ನು ನಿರರ್ಥಕ ಮಾಡುವ ಕರ್ತವ್ಯವೇನದೆ? ಆ ದಾತ್ರೀಶಿರಾದ ಪಾರ್ಥರಾಯರು ನನ್ನ ಪಿತೃಗಳೆಂಬ ಗುರ್ತು ಮೊದಲೇ ಆಗಿದ್ದರೆ ಇಂಥ ಅನರ್ಥ ಕಾರ್ಯಕ್ಕೆ ಯಾಕೆ ಕೈ ಹಾಕುತ್ತಿದ್ದೆ? ವಿನಯದಿಂದ ಮನೆಗೆ ಕರೆದುಕೊಂಡು ಬರುತ್ತೇನೆ. ಸನುಮತಿಯಿಂದ ನೀನು ಮನೆಗೆ ತೆರಳಬೇಕಮ್ಮ ಮಾತೆಯ ಪುನೀತೆ. ಯಾಕಾಗಲಲ್ಲದು ಮಗನೇ, ಈಗಿಂದೇಗಲೇ ಮನೆಗೆ ತೆರಳುತ್ತೇನೆ. ಪಾರ್ಥರಾಯರೇ, ತಮ್ಮ ನೂತನವಾದ ಪಾದಕ್ಕೆ ಈ ಬಬ್ರುವಾಹನನು ಪಣಿ ಪಾತ್ರನಾಗಿದ್ದೇನೆ. ಭೂಮೀಶನಾದ ಬಬ್ರುಹಾನನೇ, ಸೇನಾ ಸಮೂಹದೊಡನೆ ನೇಮಿಸಿ ಬಂದದ್ದು ಸಾಮಕ್ಕೋ ಅಥವಾ ಸಂಗ್ರಾಮಕ್ಕೋ ನಿಮಿತಾರ್ಥವನ್ನು ನಿವೇದನೆ ಮಾಡು. ಏ ಅಪ್ಪಯ್ಯ, ಹೇಳ್ತೀನಿ ಕೇಳುವಂತವನಾಗಿ. ಅದೇನಿರುವುದು ಹೇಳುವಂತವನಾಗು. ಸುಖ್ಯಾತ ಬಬ್ರುವಾಹನನೆಂಬತ್ತನು ಜಾತನನ್ನು ಪ್ರೀತಿಯಿಂದ ಪಾಲಿಸಬೇಕು ತಾತ ಪುನೀತ. ಎರೈ ಭೂತನೀಶನಾದ ಹಂಸಧ್ವಜ, ತಾತ ತಾತ ಎಂದು ಹಾತರೆಯುವ ಈ ಕಿರಾತನು ಯಾವ ಆತನಾಗಿರಬಹುದು? ಆತನ ಮಾತುಗಳು ವಿಪರೀತವಾದ ಆಘಾತವನ್ನುಂಟು ಮಾಡುತ್ತದೆ. ಇದರ ಬೇತೇನಿರುವುದು ಯಾ ಹಂಸಧ್ವಜ? ಎರೈ ಧಾತ್ರೀಶನಾದ ಸುತ್ರಾಮ ಪುತ್ರನೇ, ಈ ಪುಣ್ಯವಶಾತನಾದ ಸುತ್ರಾಮ ಪುತ್ರನು ಬಬ್ರುವಾಹನನು ಹಾತೊರೆದು ತಮ್ಮ ಸ್ತೋತ್ರ ಮಾಡುವುದನ್ನು ನೇತ್ರದಿಂದ ಅವಲೋಕಿಸದೆ ವ್ಯರ್ಥಗೊಂಡು ನಿಂತಿರುವ ನಿನ್ನ ಗುರ್ತು ಗಂಟೇನಿರುವುದು? ಯೋಗೋಪಿ ಗುಣವಾನ್ಯ ಪುತ್ರೇ ನಿರ್ಗುಣೇನೆ ಸತರಿಪೆ, ಏಕಚಂದ್ರ ಜಗಜ್ಜಕ್ಷು ಲಕ್ಷಾವಧಿ ನಕ್ಷತ್ರಂ ಕಿಂ ಪ್ರಯೋಜನವೆಂಬಂತೆ, ಈ ಮಣಿಪುರ ದಣಿಯಾದ ನಿನ್ನ ಅಣುಗರ ಮೇಲೆ ಕರುಣೆಯಂತೋರೋ ಫಲ್ಗುಣ. ಎರೈ ಕುಂಬಿನೀಶಿನಾದ ಹಂಸಧ್ವಜ, ನೀನು ಅಂಬುವ ನುಡಿಯೂ ನನಗೆ ಬಹಳ ಗುಂಬವಾಗಿ ತೋರುತ್ತದೆ. ಅಕ್ಕಟ ಎನ್ನ ಅಕ್ಕರೆದ್ರಿಗೆ ತಕ್ಕ ಅಭಿಮನ್ಯುವಿನೊಬ್ಬನು ಚಿಕ್ಕಂದಿನಲ್ಲಿಯೇ ಚಕ್ರವ್ಯೂಹವನ್ನು ಹಕ್ಕು ವಿಕ್ರಮರನ್ನು ಒಕ್ಕಲಿಕ್ಕಿ ಮುಕ್ತಿಯನ್ನು ಹೊಂದಿದನು. ಇನ್ನು ನನಗೆ ಮಿಕ್ಕಾದ ಮಕ್ಕಳುಂಟೆ. ಈ ಅಕ್ಕಲು ಜನು ಈ ಇಂದ್ರನಂದನನ ಇಂದ್ರಿಯಿಂದ ಬಂದಿದ್ದರೆ ಈ ಬಂಧಿಸಿರುವ ಅಶ್ವವನ್ನು ಹಿಂದಕ್ಕೆ ತಂದಾನೆ ಹಿಂಗೆ ಅಂದಾನೆ. ಏನೋ ಕೀಟಕ ಬ್ಯಾಟಗಾತಿಯಾದ ನಿಮ್ಮ ತಾಯಿಯ ವೇಶ್ಯರ ಕೋಟದಿಂದ ನಿನ್ನನ್ನು ಪೆತ್ತು ನಾಟಕ ರಚನೆಯಂತೆ ಒಳ್ಳೆ ಘಾಟವಾದ ರಾಜಪಾಟನ್ನು ಕೊಟ್ಟು ನೀಟು ಮಾಡಿ ಹುಡುಗಾಟದ ಬೇಟವನ್ನು ನಡೆಸಲಿಕ್ಕೆ ಕಳಿಸಿದ್ದಾಳೆ. ಮುಖಹೀನ, ನಿನ್ನ ಮುಖ ಅವಲೋಕನವನ್ನು ಮಾಡಕೂಡದು. ನಡೆಯತ್ತ ಕಡೆಗೆ ಬುದ್ಧಿ ಶೂನ್ಯ, ಪಾದ ಪದ್ಮದಲ್ಲಿ ಬಿದ್ದ ಕೋರನನ್ನು ಮುದ್ದಿಸಿ ಮಾತಾಡದೆ ವಂತೆಯ ಎಲ್ಲ ಇಲ್ಲಿಗೆ ಬಂದಿರುವ ಗುಣ ಸೌಂದ್ರ ರಾಜೇಂದ್ರಗಳಿರ ಈ ಮಂದಮತಿಯ ನಾಲಿಗೆಯಿಂದ ಬಂದ ವಾಕ್ಯಗಳನ್ನು ಚಂದಾಗಿ ಲಾಲಿಸಿದ್ರು ಅಥವಾ ಹೊರಗೆ ಹಕಾಲಿಸಿದ್ರು? ಈ ಅಬದ್ಧನ ಕಾಲಿನಿಂದ ಒದ್ದು ಬುದ್ಧಿಯನ್ನು ಕಲಿತವಲ್ಲ, ಇಲ್ಲಿ ಇದ್ದು ಫಲವೇನು? ಸದ್ಯಕ್ಕೆ ಈ ಅಧ್ವರದ ವಾಜೆಯನ್ನು ಭದ್ರಪಡಿಸಿ ಯುದ್ಧ ಸನ್ನಹವನ್ನು ಸಿದ್ಧ ಮಾಡಿಕೊಂಡು ಈ ಅಬದ್ಧ ಪಾರ್ಥನ ಉದ್ದನ ತನವನ್ನು ಮರೆಯೋಣ. ಎದ್ದೇಳುವಂತವರ ಈ ಬಣಗನಾದ ಬಬ್ರುವಾಹನನು ನಮ್ಮ ಅಗಣಿತ ಬಲವನ್ನೆಲ್ಲ ಹಣಿದು ರಣದೊಳಗೆ ಮಡಿದ ವೀರರ ಹೆಣಗಳನ್ನು ಹೇರುತ್ತಾನಲ್ಲ, ಇದರ ಕಾರಣವೇನಿರುವುದು? ಆ ತುಂಟ ಬಬ್ರುವಾಹನ ಗಂಟಲಿಗೆ ಕಂಟಕನಾಗುತ್ತೇನೆ. ಚಪ್ಪನೆ ಅಪ್ಪಣೆಯನ್ನು ಕೊಡುವ ಅಪ್ಪಯ್ಯ. ಯಾಕಾಗಲ್ಲದ ಮಗನೇ, ಹೋಗಿ ಬರುವಂತವನಾಗು. ಎಲೈ ಮಂದಮತಿಯಾದ ಕರ್ಣನಂದನ, ನಿಮ್ಮ ತಂದೆಯಾದ ಕರ್ಣನನ್ನು ಬಂದೂರು ನಾದ ಧನಂಜಯನು ಕೊಂದು ಹಾಕಲಿಲ್ಲವೇ? ಅಂದಿನಂತೆ ನಿಂದಾದರೂ ಅದೇ ಅವಸ್ಥೆ ಬಂದಿದೆ. ನಮ್ಮ ನಮ್ಮ ಬಂಧುತ್ವದೊಳಗೆ ಎಂದೆಂದಿಗೂ ವೈರತ್ವ ಬೇಡ. ಚಂದಾಗಿ ಹಿಂದಕ್ಕೆ ಹೋಗಿ ನನಗೆ ನಿಂದೆ ಮಾಡಿ, ತಂದ ವಸ್ತುವನ್ನು ಹಿಂದಕ್ಕೆ ಅಟ್ಟಿ, ಹಿಂದೆ ಮುಂದೆ ನೋಡದೆ ಕಾಲಿನಿಂದ ಒತ್ತ. ಆ ಮಂದಮತಿಯಾದ ನಿಮ್ಮ ತಂದೆಯನ್ನು ಇಲ್ಲಿಗೆ ಬರುವಂತೆ ಮಾಡ ಯಾರು ಸದ್ವಿಜ? ಅಲೇ ಮೂರ್ಖ, ಒಳ ತರ್ಕದಿಂದ ಪ್ರಯೋಜನವೇನು? ಇದ್ದಕ್ಕೆ ಎದುರಾಗುವಂತವನಾಗು. ಎದುರಾಗುವಂತವನಾಗು ಮೂರ್ಖ. Thank you. ಬಾಣವನ್ನು ನನ್ನ ಮೇಲೆ ಹಾಯಿಸಿದೆಯಾ? ಇಂಥ ಹೇಸಿ ಬಾಣದಿಂದ ಪ್ರಯಾಸವಾದೀನಲು ಕುಲನಾಚಿಕ. ಈಗೋ ಅವಿಷ್ಟು ಬಾಣಗಳನ್ನು ಬಿಡುತ್ತೀಯೋ ಬಿಡು, ಅವುಗಳನ್ನು ನಡು ಮಧ್ಯದಲ್ಲಿಯೇ ನಾಶ ಮಾಡಿ, ವೇಷ್ಯ ಪುತ್ರನೆಂದು ಹಾಸ್ಯ ಮಾಡಿ. ದೋಷವನ್ನು ವರಿಸಿದ ಭಾಷೆಗಾರರು ನಿನ್ನ ವಿನಾಶಕ್ಕೋಸ್ಕರ ಮೀಸಲಾಗಿಯೇ ಇಟ್ಟಂತ ಈ ಸರ್ಪಾಸ್ತ್ರವನ್ನು ಪ್ರಯೋಗಿಸುತ್ತೇನೆ. ನಿನ್ನ ಆಸ್ತ್ರಕ್ಕೆ ಕೇಶವನ್ನು ದಾಸ ಮಾಡಿಕೊಳ್ಳಲು ವಿದೂಷಕೂರ್ಖ. ನಿಮಗೆ ಮಂಗಲವಾಗಲಿದೆ.